ಕಲಿಸುವ ನಿಟ್ಟಿನಲ್ಲಿ ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲಜಲಗಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಸವಳು ಜವಳು ಯಶೋಗಾಥೆ ಕುರಿತು ವಾಲ್ಮಿ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿರುವ ಬಸವರಾಜ್ ಪೂಜಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನೀರಾವರಿ ನಮಗ ಬಹಳಷ್ಟು ಅನುಕೂಲಗಳನ್ನು ಒದಗಿಸ್ತದ. ಇಳುವರಿ ಹೆಚ್ಚು ಮಾಡುವಂತಹ ಒಂದು ಸಂದರ್ಭದೊಳಗೆ ನೀರಿತ್ತು ಅಂತಂದ್ರೆ ನಮಗೆ ಒಳ್ಳೆ ಫಸಲು ಬರ್ತದ. ನೀರಾವರಿ ವಿವೇಕಯುತವಾಗಿ ಮಾಡಿದ್ರೆ ಒಳ್ಳೆ ಫಲ ನಮಗೆ ಸಿಗ್ತದೆ. ಆದ್ರೆ ಅದನ್ನೇ ನಾವು ಏರುಪೇರು ಮಾಡಿದ್ವಿ, ಸರಿಯಾಗಿ ನೀರಾವರಿ ಮಾಡಲಿಲ್ಲ, ಬೆಳೆಗೆ ಎಷ್ಟು ಬೇಕು ಅಷ್ಟು ನೀರು ಕೊಡಲಿಲ್ಲ, ಯಾವ ಸಂದರ್ಭದೊಳಗೆ ಬೇಕು ಆ ಸಂದರ್ಭದೊಳಗೆ ಬಿಟ್ಟು ನಮಗೆ ನೀರು ಸಿಗ್ತದೆ ಅಂಥೇಳಿ ನಾವು ನೀರು ಉಪಯೋಗ ಮಾಡಿದ್ರೆ ಅದರಿಂದ ಅನೇಕ ತೊಂದರೆಗಳು ಉದ್ಭವ ಆಗ್ತವೆ. ಇದರ ಉದಾಹರಣೆ ನಮ್ಮ ಕಣ್ಮುಂದೆನೆ ಅದ. ಅನೇಕ ಅಚ್ಚುಕಟ್ಟು ಪ್ರದೇಶದೊಳಗೆ ಇವತ್ತು ಸವಳು ಜವಳು ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾಳ ದೊಡ್ಡ ಸಮಸ್ಯೆಯಾಗಿ ಅದು ನಮ್ಮ ನೀರಾವರಿ ಕ್ಷೇತ್ರವನ್ನು ಕಾಡ್ತಾ ಇದೆ, ರೈತರನ್ನ ಕಾಡ್ತಾ ಇದೆ. ಇಂಥ ಒಂದು ಸವಳು ಜವಳು ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ತಜ್ಞರು ಹೇಳಿದ್ದಾರೆ. ವಾಲ್ಮಿ ಸಂಸ್ಥೆ ಧಾರವಾಡ ಇವರು ಏನು ಮಾಡಿದ್ದಾರೆ ಅಂತಂದರೆ, ಅನೇಕ ಕಡೆಗಳಲ್ಲಿ ಸವಳು ಜವಳಿನ ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸಿ ಅದನ್ನು ಪ್ರಯೋಗ ಮಾಡಿ ಮತ್ತೆ ಯಾವ ರೀತಿ ನಾವು ಭೂಮಿಯನ್ನು ಮತ್ತೆ ಹದಕ್ಕೆ ತರಬಹುದು, ಆರೋಗ್ಯ ಕೊಡಬಹುದು ಅನ್ನೋದ್ರ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಇಲ್ಲಿ ಅಂಥ ಯಶೋಗಾಥೆಗಳು ಇವತ್ತಿನ ದಿವಸ ನಾವು ಕೇಳೋಣ. ಇಂಡಿ ತಾಲೂಕು ಮರಗೂರು, ಚಿಕ್ಕೋಡಿ ತಾಲೂಕು ಇಂಗ್ಳಿ, ಮುಧೋಳ ತಾಲೂಕು ಯಡಹಳ್ಳಿಯಲ್ಲಿ ಈಗ ಶುರುವಾದಂತಹ ಒಂದು ಕಾರ್ಯಕ್ರಮ ಹಿಂಗ. ಆಮೇಲೆ ಅಥಣಿ ತಾಲೂಕು ಕುಸ್ನಾಳದೊಳಗ ಈ ರೀತಿ ಅನೇಕ ಕಡೆಗಳಲ್ಲಿ ವಾಲ್ಮಿ ಸಂಸ್ಥೆ ಸವಳು ಮತ್ತು ಜವಳಿನ ಸಮಸ್ಯೆಯನ್ನ ಬಿಡಿಸಿದೆ, ಅದನ್ನ ನಮ್ಮ ರೈತರಿಗೆ ಕಣ್ಣಾರೆ ಪ್ರಯೋಗ ಮಾಡಿ ತೋರಿಸಿದೆ. ಇಂಥ ಯಶೋಗಾಥೆಗಳ ಬಗ್ಗೆ ಇವತ್ತ ನಾವು ಮಾಹಿತಿ ಮಾಡಿಕೊಳ್ಳೋಣ, ಪರಿಚಯ ಮಾಡಿಕೊಳ್ಳೋಣ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಲ್ಮಿ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಬಸವರಾಜ್ ಪೂಜಾರ್ ಅವರು ಇದ್ದಾರೆ. ನಮಸ್ಕಾರ ಬಸವರಾಜ್ ಪೂಜಾರ್ ಅವರೇ. ನಮಸ್ಕಾರ ಸರ್. ಈಗ ವಾಲ್ಮಿ ಸಂಸ್ಥೆ ಒಂದು ಮಾದರಿಯಾಗಿ ಕೆಲಸ ಮಾಡಿದೆ, ಯಾವ ರೀತಿ ಸವಳು ಜವಳಿನ ಸಮಸ್ಯೆಯನ್ನು ನೀಗಿಸಬಹುದು ಪರಿಹರಿಸಬಹುದು ಅಂಥೇಳಿ, ಎಲ್ಲೆಲ್ಲಿ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡದ, ಎಲ್ಲೆಲ್ಲಿ ಯಶಸ್ವಿಯಾಗಿ ಈ ಕಾರ್ಯಗಳನ್ನು ಪೂರ್ಣಗೊಳಿಸಿದೆ, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರದ ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ರೈತರಿಗೆ ತಾವು ಮನವರಿಕೆ ಮಾಡಿಕೊಟ್ರೆ, ಇಂಥ ಒಂದು ಸವಳು ಜವಳಿನ ಸಮಸ್ಯೆಯಿಂದ ಯಾರ್ಯಾರು ತೊಂದರೆಗೀಡಾಗಿದ್ದಾರೆ ಅವರು ಸ್ವತಃ ಇದರ ಬಗ್ಗೆ ವಿಚಾರ ಮಾಡಿಕೊಂಡು ಇಂಥ ಒಂದು ಸಮಸ್ಯೆಯನ್ನು ತಮ್ಮ ಹೊಲದಿಂದಲೂ ಕೂಡ ಹೊರಗೆ ಹಾಕುವಂಥದ್ದು ಅಥವಾ ನಿರ್ಮೂಲನೆ ಮಾಡುವಂಥ ಒಂದು ಕೆಲಸದ ಕಡೆ ಅವರು ಕೂಡ ಕಾರ್ಯಪ್ರವೃತ್ತ ಆಗಬಹುದು. ಅದಕ್ಕೆ ತಾವು ಈ ಯಶೋಗಾಥೆಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ? ಸರ್, ನಾವು ಈ ಸವಳು ಜವಳಿ ಸಮಸ್ಯೆ ನಮ್ಮ ರೈತರಿಗೆ ಒಂದು ಪ್ರಡಂಬಿತವಾಗಿ ಕಾಡ್ತಾ ಇದೆ. ಇದಕ್ಕೆ ರೈತರು ಅಸಮರ್ಪಕ ನೀರಾವರಿ ಪದ್ಧತಿ ಮತ್ತು ನೀರನ್ನು ಬೆಳೆಗಳಿತಕ್ಕಂತೆ ನೀರನ್ನು ಹರಿಸದೆ ಜಾಸ್ತಿ ನೀರು ಹೆಚ್ಚುವರಿ ನೀರು ಹರಿಸೋದ್ರಿಂದಾಗಿ ಸವಳು ಜವಳಿ ಸಮಸ್ಯೆಯಾಗಿದೆ. ಅದಕ್ಕಾಗಿ ನಾವು ಚಿಕ್ಕೋಡಿ ತಾಲೂಕು ಇಂಗ್ಳಿ ಗ್ರಾಮದಲ್ಲಿ ಇಂಗ್ಳಿ ಅತ್ಯಂತ 1,000 ಎಕರೆದಷ್ಟು ಭೂಮಿ ಸೌಳು ಜೋಳಿನಿಂದ ಸಮಸ್ಯೆಯಾಗಿ ಬೆಳೆ ಬೆಳೆದಂತಾಗಿತ್ತು. ಆ ಸಮಯದಲ್ಲಿ ಕೃಷಿ ಇಲಾಖೆ ವತಿಯಿಂದ, ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವತಿಯಿಂದ ಇದಕ್ಕೊಂದು ಅಂತರ್ಗತ ಬಸಿ ಕಾಲುವೆಯನ್ನು ನಿರ್ಮಾಣ ಮಾಡಿ ಆ ಸೌಳು ಜೋಳಿನ ಸಮಸ್ಯೆಯನ್ನು ಸಂಪೂರ್ಣ ಈಗಾಗಲೇ ಬಗೆಹರಿಸಿದ್ದೇವೆ. ಅದೇ ರೀತಿ ಅಥಣಿ ತಾಲೂಕು ಕುಸನಾಳ್ ಗ್ರಾಮದಲ್ಲಿಯೂ ಕೂಡ ಅಂತರ್ಗತ ಬಸಿ ಕಾಲುವೆಯನ್ನು ಮಾಡಿ 100 ಎಕರೆ ಪ್ರದೇಶವನ್ನು ಈಗಾಗಲೇ ನಾವು ಸುಧಾರಣೆ ಮಾಡಿದ್ದೇವೆ. ಅದೇ ರೀತಿ ಹುಕ್ಕೇರಿ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಲ್ಲಿ ನಾವು ಇವೆಲ್ಲವೂ ಕೂಡ ಕೃಷಿ ಇಲಾಖೆಯಿಂದ ನಾವು ನಿರ್ವಹಿಸಿ ಹುಕ್ಕೇರಿ ತಾಲೂಕಿನಲ್ಲಿ 100 ಎಕರೆದಷ್ಟು ಮತ್ತು ಅಥಣಿ ತಾಲೂಕು ಕುಸನಾಳದಲ್ಲಿ 100 ಹೆಕ್ಟೇರ್ನಷ್ಟು ಹಾಗೂ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ 1,000 ಎಕರೆದಷ್ಟು ಕ್ಷೇತ್ರವನ್ನು ನಾವು ಸೌಳು ಜವಳಿನಿಂದ ಸಂಪೂರ್ಣ ಸುಧಾರಣೆಯನ್ನು ಮಾಡಿದ್ದೀವಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಇದರ ಜೊತೆಗೆ ಇಂಡಿ ತಾಲೂಕು ಮರುಗೂರದಲ್ಲಿ ಕೂಡ ಯಶೋಗಾಥೆ ಇದೆ. ಮರುಗೂರಿನಲ್ಲಿ ಸರ್ 2002-03 ಇಸ್ವಿಯಲ್ಲಿ ನಮ್ಮ ನಾಲೆಯಿಂದ ಹರಿದು ಬಂದಂತ ನೀರನ್ನ ರೈತರು ಬಳಸ್ತಾ ಇದ್ರು. ಹೆಚ್ಚೆಚ್ಚಿಗೆ ಉಪಯೋಗ ಮಾಡಿ, ನೀರನ್ನು ಹೆಚ್ಚಿಗೆ ಉಪಯೋಗ ಮಾಡಿ ಹಾಗೂ ಅಸಮರ್ಪಕ ನೀರಾವರಿ ಪದ್ಧತಿಯಿಂದ ಸಂಪೂರ್ಣ 1,000 ಎಕರೆದಷ್ಟು ಭೂಮಿ ಕೂಡ ಅಲ್ಲಿ ಸಂಪೂರ್ಣವಾಗಿ ಸೌಳು ಜವಳಿನಿಂದ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಆ ಸಮಯದಲ್ಲಿ ನಮ್ಮ ವಾಲ್ಮೀಕಿ ಸಂಸ್ಥೆಯ ಧಾರವಾಡ ನಿರ್ದೇಶಕರಾದಂಥ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಸರ್ ಅವರು ಅವರ ಪ್ರಯತ್ನದಿಂದ ಅದಕ್ಕೊಂದು ಯೋಜನೆಯನ್ನು ರೂಪಿಸಿ ನಮ್ಮ ಕಾಡಾ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆಯ ನಿರ್ದೇಶನದಂತೆ ಅದಕ್ಕೊಂದು ಯೋಜನೆಯನ್ನು ರೂಪಿಸಿ 2009-10 ನಾವು ಅದನ್ನು ಜಾರಿಗೊಳಿಸಿದ್ದೀವಿ. ಇದು ತೆರೆದ ಬಸುಗಾಲುವೆಯಿಂದ ಇದೊಂದು ಸೌಳು ಜವಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾಡಿದಂಥ ಒಂದು ಯೋಜನೆ. ಈಗಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರ ಸಹಾಯದಿಂದ ಈ ಯೋಜನೆಯನ್ನು ನಾವು 2011-12 ಜಾರಿಗೊಳಿಸಿ ಈಗ ಅಲ್ಲಿ ಸೌಳು ಜವಳ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಸಿದ್ದೇವೆ ಮತ್ತು ರೈತರು ಗುಳೆ ಹೋಗುವುದನ್ನು ನಾವು ತಪ್ಪಿಸಿದ್ದೇವೆ. ಮರುಗೂರಿಂದು ತಾವು ಏನು ವಿಸ್ತಾರವಾಗಿ ಹೇಳಿದ್ರಿ, ಅದೇ ರೀತಿಯಾಗಿ ಇಂಗ್ಲಿ ಒಳಗೆ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡ್ರಿ, ಅದರ ಜೊತೆಗೆ ಅಥಣಿ ತಾಲೂಕು ಕುಸನಾಳದೊಳಗೆ ಏನೇನು ಸಮಸ್ಯೆಗಳಿದ್ದು ಅಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯ ಮಾಡಿದ್ರಿ, ಯಾವ ರೀತಿ ವಾಲ್ಮೀಕಿ ಸಂಸ್ಥೆಯಿಂದ ನಮ್ಮ ರೈತರಿಗೆ ಅನುಕೂಲ ಆಗಿದೆ, ಮತ್ತೆ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ನಮ್ಮ ಉಳಿದಂತಹ ರೈತರಿಗೂ ಕೂಡ ಯಾವ ರೀತಿ ಇದು ಪಾಠ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್. ಸೌಳು ಜವಳ ಸಮಸ್ಯೆ ಮುಖ್ಯವಾಗಿ ರೈತರು ಮನಸ್ಸು ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ಬಗೆಹರಿಸಬಹುದಾಗಿದೆ. ಮುಖ್ಯವಾಗಿ ವೈಜ್ಞಾನಿಕವಾದ ರೀತಿಯಲ್ಲಿ ಅವರು ನೀರಾವರಿಯನ್ನು ಮಾಡ್ಕೋಬೇಕು ಒಂದೇದ್ದು. ಎರಡನೇದಾಗಿ ತಮ್ಮ ಹೊಲಗಳ ಬದುವಿನಲ್ಲಿ, ಅಂದರೆ ನಾವು ಒಡ್ ಅಂತ ಏನು ಹೇಳ್ತೀವಿ, ಒಡ್ಡಿನ ಭಾಗದಲ್ಲಿ ಒಂದು ಓಪನ್ ಡ್ರೈನ್ ಹಾಕಿ ಆ ಹೆಚ್ಚು ನೀರು ಬಂದಂಥ ನೀರನ್ನು ಬಸಿದು ಆ ನಾಲೆಯಲ್ಲಿ ಹೋಗುವಂತೆ ಮಾಡಿದರೆ ನಮ್ಮ ಸೌಳು ಜವಳಿನ ಸಮಸ್ಯೆ 60-70% ನಾವು ಬಗೆಹರಿಸ್ದಂಗೆ ಆಕತಿ. ಮುಖ್ಯವಾಗಿ ಜವಳ ಆಗೋದೇ ಇದರಿಂದ, ಹೆಚ್ಚು ನೀರು ಉಪಯೋಗಿಸುವುದರಿಂದ ಹಾಗೂ ಅಸಮರ್ಪಕ ನೀರಾವರಿ ಪದ್ಧತಿಯಿಂದಾಗಿ ಈ ಜವಳ ಸಮಸ್ಯೆ ಆಕತಿ. ನಾ ಈಗಾಗಲೇ ಹೇಳಿದಂತೆ ರೈತರು ಮನಸ್ಸು ಮಾಡಿದರೆ ಜವಳ ಸಮಸ್ಯೆಯನ್ನು ಹೊಲದ ಬದುವಿನಲ್ಲಿ ನಾಲೆಯನ್ನು ಮಾಡೋದ್ರಿಂದ ಬಗೆಹರಿಸಬಹುದು. ಮತ್ತು ಸೌಳು ಸಮಸ್ಯೆಗೆ ನಾವು ವಾಲ್ಮೀಕಿ ವತಿಯಿಂದ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ. ರೈತರು ಬಂದು ಆ ತರಬೇತಿ ಕಾರ್ಯಕ್ರಮಗಳಲ್ಲಿ ಹಾಜರಾಗಿ ಅದಕ್ಕೆ ಬೇಕಾದಂಥ ಪೂರಕವಾದ ನಾವು ಜ್ಞಾನವನ್ನು ರೈತರಿಗೆ ಕೊಡ್ತೀವಿ. ರೈತರು ಇದರ ಲಾಭವನ್ನು ಪಡ್ಕೋಬೇಕಂತೇಳಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಏನು ತಾವು ಯಶೋಗಾಥೆಗಳನ್ನು ಹೇಳಿದ್ರಿ, ಇಂಡಿ ತಾಲೂಕು ಮರುಗೂರು ಗ್ರಾಮದ್ದು, ಚಿಕ್ಕೋಡಿ ತಾಲೂಕು ಇಂಗ್ಳಿಗಿ ಗ್ರಾಮ, ಆಮೇಲೆ ಅಥಣಿ ತಾಲೂಕು ಕುಸನಾಳ, ಇನ್ನೂ ಅನೇಕ ಕಡೆಗಳಲ್ಲಿ ಈ ಯಶೋಗಾಥೆಗಳು ಇದ್ದೇ ಅದಾವ. ಇಂಥ ಒಂದು ಕೆಲಸಗಳೇನದಾವ, ಯಾವ ರೀತಿ ನಮ್ಮ ರೈತರು ಇವುಗಳಿಂದ ಪಾಠ ಕಲಿಬಹುದಂತರಿ? ಈಗ ಅಲ್ಲಿ ಹೋಗಿ ಇಂಥ ಒಂದು ಸಮಸ್ಯಾತ್ಮಕ ಮಣ್ಣುಗಳಿಂದ ಏನು ತೊಂದರೆ ಆಗ್ತಾ ಇತ್ತು ಅದು ಸಂಪೂರ್ಣವಾಗಿ ಈಗ ನಿರ್ಮೂಲನೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ, ತಾವು ಯಶಸ್ಸು ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಅದನ್ನ ರೈತರು ತಮ್ಮ ಹೊಲದೊಳಗೆ ಯಾವ ರೀತಿ ಅದನ್ನ ಅಳವಡಿಸಿಕೊಳ್ಬೇಕು ಅಂತಂತೀರಿ? ಸರ್, ಮುಖ್ಯವಾಗಿ ನಮ್ಮ ವಾಲ್ಮೀಕಿ ಸಂಸ್ಥೆ ಧಾರವಾಡದ ವತಿಯಿಂದ ನಾವು ರೈತರಿಗೆ ತರಬೇತಿಯನ್ನು ಕೊಡ್ತೀವಿ. ಒಂದನೇದಾಗಿ ಮಣ್ಣು ಪರೀಕ್ಷೆ ಮಾಡ್ಕೋಬೇಕು ರೈತರಾದವರು. ವಾಲ್ಮೀಕಿ ಸಂಸ್ಥೆಯಲ್ಲಿ ನಾವೊಂದು ಮಣ್ಣು ಪರೀಕ್ಷೆಯ ಒಂದು ಪ್ರಯೋಗಾಲಯ, ಒಂದು ಲ್ಯಾಬೊರೇಟರಿಯನ್ನು ನಾವು ಓಪನ್ ಮಾಡಿದ್ದೀವಿ. ರೈತರು ಆ ಪ್ರಯೋಗಾಲಯದ ಉಪಯೋಗವನ್ನು ಪಡ್ಕೊಂಡು ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಿಬೇಕು ಹಾಗೂ ಯಾವ ಬೆಳೆಗಳಿಗೆ ಎಷ್ಟು ನೀರನ್ನು ಕೊಡಬೇಕು ಅನ್ನುವುದನ್ನು ಇಲ್ಲಿ ವಾಲ್ಮೀಕಿ ಸಂಸ್ಥೆಯಲ್ಲಿ ನಮ್ಮ ವಿಜ್ಞಾನಿಗಳಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ. ಅವರಿಂದ ತಾವು ಪಡ್ಕೊಂಡು ತಾವು ಬೆಳೆಗಳನ್ನು ಬೆಳೆದರೆ ನಾವು ಉತ್ತಮ ಫಸಲನ್ನು ತೆಗೆಯಬಹುದು ಹಾಗೂ ಈ ಸೌಳು ಜವಳನ್ನು ನಿರ್ವಹಣೆ ಕೂಡ ಮಾಡಬಹುದು. ಅಷ್ಟೂ ಕೂಡ ಹೆಚ್ಚಾಗಿ ನಮ್ಮ ರೈತರು ಕೆಲವು ಕಡೆ ಹೆಚ್ಚು ನೀರನ್ನು ಹಾಯಿಸಿದ್ರೆ ಹೆಚ್ಚು ಬೆಳೆ ಬರ್ತಾವಂತ ಅನ್ನೋದೇನು ಒಂದು ಅವೈಜ್ಞಾನಿಕ ಪದ್ಧತಿ ಐತಲ್ಲ, ಅದನ್ನು ರೈತರಾದವರು ಸ್ವಲ್ಪ ಸೈಡ್ಗಿಡಬೇಕಾಗತ್ತೆ, ಅದನ್ನು ಬಿಡಬೇಕಾಗತ್ತೆ. ಹಾಗೆ ನಾ ಈಗಾಗಲೇ ಹೇಳಿದಂತೆ ಈ ಬಸಿ ಕಾಲುವೆ ಹೆಚ್ಚುವರಿ ನೀರನ್ನ ಹಾಸುವುದರಿಂದ ಏನು ಬಸಿ ಬರ್ತತಿ ನೀರು, ಆ ನೀರನ್ನ ಒಣೆದ್ದು ಬದುವಿನಲ್ಲಿ ನಾಲೆಯನ್ನು ಮಾಡೋದ್ರಿಂದ ನೀರನ್ನ ನಾವು ಹೊರಗೆ ಹೋಗುವಂಗ ಮಾಡಿದ್ರೆ ಆ ಬೆಳೆಗಳನ್ನ ಚೆನ್ನಾಗಿ ತೆಗಿಬಹುದು ಆ ಜಮೀನುಗಳಲ್ಲಂತೆ ಒಂದನೇದ್ದು ಹೇಳ್ತೇನೆ. ಎರಡನೇದಾಗಿ ಅಂತರ್ಗತ ನಮ್ಮ ರೈತರು ಎಲ್ಲ ಪ್ರಯತ್ನ ಮಾಡಿಯೂ ಕೂಡ ಇನ್ನೂ ಜವಳ ಸಮಸ್ಯೆ ಇದ್ರೆ ಅದನ್ನ ನಾವು ಅಂತರ್ಗತ ಬಸಿ ಕಾಲುವೆ ಮೂಲಕ ಅದನ್ನ ನಿರ್ವಹಣೆ ಮಾಡಬಹುದು. ಆ ಪ್ರಯತ್ನವಾಗಿ ನಾವೀಗ ಯಡಳ್ಳಿ ಮತ್ತು ಇಂಗ್ಳಿಗಿ ಮುದೋಳ ತಾಲೂಕಿನ ಯಡಳ್ಳಿ ಮತ್ತು ಇಂಗ್ಳಿಗೆಯಲ್ಲಿ ನಾವೀಗ DPR ತಯಾರಿಸಿ ಅದನ್ನು ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಕಾಡಾ ಅಧಿಕಾರಿಗಳೊಂದಿಗೆ ಮತ್ತು ಕರ್ನಾಟಕ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ರೈತರ ಸಹಕಾರನೂ ಕೂಡ ಅಷ್ಟೇ ಮುಖ್ಯವಾದದ್ದು. ಅಂತರ್ಗತ ಬಸಿ ಕಾಲುವೆ ನಿರ್ಮಾಣ ಮಾಡಬೇಕಾದ್ರೆ ನಾವು ಪೈಪ್ಗಳನ್ನು ಹಾಕ್ತೀವಿ, ಮೇನ್ ಪೈಪ್ಸು ಮತ್ತು ಸಬ್ ಮೇನ್ಸ್ ಅಂತೇಳಿ ನಾವು ನೀರು ಬಸಿದು ಹೋಗಲಿಕ್ಕೆ ಪೈಪ್ಗಳನ್ನು ಹಾಕ್ತೀವಿ. ಆ ಪೈಪ್ಗಳನ್ನು ಹಾಕಬೇಕಾದ್ರೆ ನಮ್ಮ ರೈತ ಬಾಂಧವರ ಸಹಕಾರ ಅತ್ಯಂತ ಮುಖ್ಯವಾಗಿರ್ತತಿ. ಆದ್ದರಿಂದ ನಮ್ಮ ಇಲಾಖೆಯೊಂದಿಗೆ ಕಾಡಾ ಅಧಿಕಾರಿಗಳೊಂದಿಗೆ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳೊಂದಿಗೆ ತಾವು ಸಹಕರಿಸಿ ಈ ಯೋಜನೆಗಳನ್ನು ಜಾರಿಯಾಗಲಿಕ್ಕೆ ನಮಗೆ ಸಹಕಾರ ಮಾಡಿದ್ದೇ ಆದಲ್ಲಿ ನಾವು ಈ ಸವಳ ಜವಳ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಬಹುದಾಗಿದೆ. ಈಗ ಒಂದು ಸಂಸ್ಥೆಯ ಮೂಲಕ ಇಂಥ ಒಂದು ಪರಿಹಾರ ಕಂಡುಕೊಳ್ಳುವುದು ಬಹಳ ಸರಳವಾದಂಥದ್ದು. ಯಾಕಪ್ಪ ಅಂತಂದ್ರೆ ಏನು ದುಡ್ಡು ಖರ್ಚಾಗ್ತದೆ ಅದನ್ನು ಸಂಸ್ಥೆ ಅಥವಾ ಇಲಾಖೆ ಅಥವಾ ಸರ್ಕಾರ ಭರಿಸ್ತಾ ಇರ್ತದೆ. ಆದರೆ ವೈಯಕ್ತಿಕವಾಗಿ ರೈತರು ತಮ್ಮ ಹೊಲದೊಳಗೆ ಅಂತರ್ಗತ ಬಸಿಗಾಲುವೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬಸಿಗಾಲಿಗಳನ್ನು ತೆಗೆಯುವಂಥ ಒಂದು ಕೆಲಸ ಇರ್ಬೋದು, ಅವರಿಗೆ ಯಾವ ಪ್ರಮಾಣದ ಖರ್ಚು ವೆಚ್ಚ ತಗಲ್ತದೆ ಮತ್ತು ಅದು ಎಷ್ಟು ಅವಶ್ಯದ ಅನ್ನೋದನ್ನು ಸ್ವಲ್ಪ ಹೇಳ್ತೀರಿ ಸರ್. ಮುಖ್ಯವಾಗಿ 1,000 ಎಕರೆ ನಾವು ಸವಳ ಜವಳ ನಿರ್ವಹಣೆ ಮಾಡಲಿಕ್ಕೆ ಸುಮಾರು 2.5 ಕೋಟಿ ನಾವು ಈಗ ಒಂದು ಉದಾಹರಣೆ ಇದೆ ಮಾಡಿದ್ದು. ಈಗ ವರ್ಷಗಳದಂತೆ ಅದರ ಖರ್ಚು ಹೆಚ್ಚಾಗ್ಬೋದು. ಅದಕ್ಕೆ ಇಲಾಖೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ. ನಮಗೆ ಖರ್ಚಿಂದು ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ, ಆ ಖರ್ಚು ಸರ್ಕಾರ ಕೊಡ್ತದೆ. ಇದರಲ್ಲಿ ಮುಖ್ಯವಾಗಿ ರೈತರ ಸಹಕಾರ ನಮಗೆ ಬೇಕಾಗಿದೆ. ಯಾಕಂದರೆ ಅಂತರ್ಗತ ಬಸಿ ಕಾಲುವೆ ಮಾಡೋದಾಗಲಿ ಅಥವಾ ನಾವು ಓಪನ್ ಡ್ರೈನ್ ಮಾಡೋದಾಗಲಿ ರೈತರು ನಮ್ಮ ನೀರಾವರಿ ಅಧಿಕಾರಿಗಳು, ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳಾಗಲಿ ಅಥವಾ ಕಾಡಾ ಅಧಿಕಾರಿಗಳಾಗಲಿ ಕೆಲಸವನ್ನು ನಿರ್ವಹಣೆ ಮಾಡುವ ಸಮಯದಲ್ಲಿ ತಾವು ಸಂಪೂರ್ಣ ಸಹಕಾರ ಕೊಡಬೇಕಾದದ್ದು ಅತ್ಯಂತ ಮುಖ್ಯವಾಗಿದೆ. ಅದರ ಜೊತೆಗೆ ನೀವು ರೈತ ಬಾಂಧವರು ತಮ್ಮ ಮಟ್ಟದಲ್ಲಿ ತಮ್ಮ ತಮ್ಮ ಹೊಲದ ಬದುಗಳಲ್ಲಿ ಓಪನ್ ಡ್ರೈನನ್ನು ಮಾಡಿಕೊಂಡು ಈ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಮುಂದೆ ನಮ್ಮಲ್ಲಿ ವಾಲ್ಮೀಕಿಗಾಗಲಿ ಅಥವಾ ನೀರಾವರಿ ಅಧಿಕಾರಿಗಳಾಗಲಿ ಅಥವಾ ಕಾಡಾ ಅಧಿಕಾರಿಗಳಾಗಲಿ ತಾವು ಅರ್ಜಿಯನ್ನು ಸಲ್ಲಿಸಿ ಅದರ ಸಂಪೂರ್ಣ ಎಷ್ಟು ಎಕರೆ ಸವಳ ಜವಳ ಆಗಿದೆ ಎಂಬ ಮಾಹಿತಿಯನ್ನು ನಮಗೆ ಸಲ್ಲಿಸಿದ್ರೆ ಮತ್ತು ಕಾಡಾ ಅಧಿಕಾರಿಗಳಿಗೆ ಸಲ್ಲಿಸಿದ್ರೆ ಮತ್ತು ನೀರಾವರಿ ನಿಗಮ ಅಧಿಕಾರಿಗಳಿಗೆ ಸಲ್ಲಿಸಿದ್ರೆ ಅದಕ್ಕೆ ನಾವು ಎಲ್ಲರೂ ಕೋಆರ್ಡಿನೇಷನ್ ಮಾಡಿಕೊಂಡು ಅದಕ್ಕೆ ಯೋಜನೆಯನ್ನು ನಾವು ರೂಪಿಸ್ತೀವಿ ಮತ್ತು ಹಾಗೆಯೇ ಅದಕ್ಕೆ ಖರ್ಚಾಗುವಂಥ ವೆಚ್ಚವನ್ನು ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ಅದರ ಪರಿಹಾರಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಅಂದ್ರೆ ಪೂಜಾರಿ ಅವರೇ ತಾವು ಹೇಳ್ತಾ ಇದ್ದೀರಿ ಒಂದು ಯೋಜನೆಯನ್ನು ತಯಾರು ಮಾಡಿ ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಅದರ ಮೂಲಕ ನಾವು ಈ ಕೆಲಸವನ್ನು ಮಾಡಬಹುದು ಅಂತೇಳಿ. ಈಗ ವೈಯಕ್ತಿಕವಾಗಿ ರೈತರು ಮಾಡೋದಕ್ಕಿಂತ ಗುಂಪುಗಳಲ್ಲಿ ಅಥವಾ ತಮ್ಮ ನೀರಾವರಿ ಏನು ನೀರು ಬಳಕೆದಾರರ ಸಹಕಾರ ಸಂಘಗಳಿದ್ದಾವೆ, ಆ ಸಹಕಾರಿ ಸಂಘಗಳು ಸಹಿತ ತಮ್ಮಲ್ಲಿ ಏನು ಸವಳು ಜವಳು ಸಮಸ್ಯೆ ಆಗಿದೆ ಅಂಥ ಸಮಸ್ಯೆಯನ್ನು ತಮ್ಮ ಎದುರಿಗಿಟ್ಟು ಇಲ್ಲಿ ಸುಮಾರು 100 ಎಕರೆ 200 ಎಕರೆ 300 ಎಕರೆ ಈ ರೀತಿಯಾಗಿ ನಮಗೆ ಸಮಸ್ಯೆ ಆಗಿದೆ ಇದನ್ನು ಪರಿಹಾರ ಮಾಡ್ರಿ ಅಂತೇಳಿ ಅವರೇನಾದರೂ ತಮಗೆ ಬಂದು ಹೇಳಿದ್ರೆ ಅದನ್ನು ಕೂಡ ತಾವು ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ? ಅವಶ್ಯವಾಗಿ ಸರ್. ನೀರು ಬಳಕೆದಾರರ ಸಂಘದ ವತಿಯಿಂದ ಬಂದ್ರೆ ನಮಗೆ ಇನ್ನಷ್ಟು ಸಾಧ್ಯವಾಗ್ತದೆ ಅಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಇನ್ನೂ ನಮಗೆ ಅನುಕೂಲ ಆಗ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ನಾನು. ಹಾಗೂ ಎಲ್ಲ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ರೈತರಾದವರು ನೀರು ಬಳಕೆದಾರರ ಸಹಕಾರಿ ಸಂಘಗಳನ್ನು ಮಾಡ್ಕೋಬೇಕು, ಮಾಡಿಕೊಂಡು ತಾವೇ ನಿರ್ವಹಣೆ ಮಾಡಬೇಕು ತಮ್ಮ ತಮ್ಮ ಜಮೀನುಗಳಲ್ಲಿ. ಅಂದರೆ ಅದಕ್ಕೆ ಮೆಂಬರ್ಸ್ ಇರ್ತಾರೆ, ಅಂದರೆ 100 ರೂಪಾಯಿ ಶೇರ್ ಮಾಡಿಕೊಂಡು ನೀರು ಬಳಕೆದಾರರ ಸಹಕಾರ ಸಂಘಗಳಲ್ಲಿ ರೈತರು ಸದಸ್ಯರಾಗಿರ್ತಾರೆ. ಅವರೆಲ್ಲರೂ ಅದಕ್ಕೆ ನೀರು ಬಳಕೆದಾರರ ಸಂಘಕ್ಕೆ ಒಂದು ನೀರಾವರಿ ಫೀ ಅಂತ ಇರ್ತತಿ. ನೀರಾವರಿ ಇಲಾಖೆಯಿಂದ ನಾವೊಂದು ಫೀ ಕಲೆಕ್ಟ್ ಮಾಡ್ತೀವಿ. ಅಂದ್ರೆ 1,000 ಘನ ಮೀಟರ್ ನೀರಿಗೆ 12 ರೂಪಾಯಿದಷ್ಟು ನಾವು ಚಾರ್ಜನ್ನು ರೈತರಿಂದ ಪಡಿತೀವಿ. ನಾವು ಪಡೆಯೋದಿಲ್ಲ, ನೀರು ಬಳಕೆದಾರರ ಸಹಕಾರ ಸಂಘಕ್ಕೆ ಅವರು ರೈತರು ಕೊಡಬೇಕಾಗುತ್ತೆ. ಆ ಸಹಕಾರ ಸಂಘ ಅವ್ರದೇ ಆದ ಸಹಕಾರ ರೈತ ಬಾಂಧವರದೇ ಸಹಕಾರ ಸಂಘ ಆಗಿರ್ತತಿ. ಆದ್ದರಿಂದ ತಾವು ಅದಕ್ಕೆ ಏನು ಫೀ ಇರ್ತತಿ ನೀರಿನ ಫೀ ತುಂಬ್ರಿ, ಹಾಗೂ ಆ ನೀರಿನ ಫೀ ತುಂಬಿದ ಮೇಲೆ ಅದೇನು ನಾವು ನೀರಾವರಿ ನಿಗಮಕ್ಕೆ ಏನು ತಾವು ತುಂಬಬೇಕಾಗುತ್ತೆ, ಸಹಕಾರ ಸಂಘದ ವತಿಯಿಂದ ನೀರಾವರಿ ನಿಗಮಕ್ಕೆ 1,000 ಘನಮೀಟರ್ಗೆ ಏನು 12 ರೂಪಾಯಿ ನಾವು ತುಂಬ್ತೀವಿ, ಅದನ್ನು ತಾವು ಕೂಡ ಸರ್ಕಾರಕ್ಕೆ ತುಂಬಿ ಅದರ ರಿಸಿಪ್ಟೆಲ್ಲ ಇಟ್ಕೊಂಡ್ರೆ ಈ ರೀತಿ ಸಮಸ್ಯೆಗಳು ಬಂದಾಗ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸವಳು ಜವಳ ಸಮಸ್ಯೆಯ ಬಗ್ಗೆ ನಿರ್ವಹಣೆ ಮತ್ತು ಅದರದ ಸಂಪೂರ್ಣ ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ. ಈಗ ತಾವು ಹೇಳಿದ್ರೆ ರೈತರಿಗೆ ತಾವು ಸಹಾಯ ಮಾಡ್ತೀವಿ ಅನ್ನುವಂತಹ ಒಂದು ವಿಚಾರ ಬಹಳ ಒಳ್ಳೆಯದು. ಈಗ ರೈತರೇ ತಮ್ಮ ಹೊಲದೊಳಗಿನ ಸಮಸ್ಯೆಯನ್ನು ಕಂಡು ಹಿಡಿಬೇಕು ಅಂತಂದ್ರೆ ಸವಳು ಯಾವ ರೀತಿ ಶುರು ಆಗ್ತಾ ಇದೆ, ಅದರಿಂದ ನಮಗೇನು ತೊಂದರೆ ಆಗ್ತಾ ಇದೆ ಅನ್ನುವಂಥ ತಿಳ್ಕೋಬೇಕು ಅಂತಂದ್ರೆ, ಅಥವಾ ಜವಳ ಆಗ್ತಾ ಇದೆ ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ, ನಮ್ಮ ಕೃಷಿಗೆ ಹೊಡೆತು ಬೀಳ್ತದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದಾಗ ಯಾವ ರೀತಿ ತಮ್ಮ ಹೊಲವನ್ನು ಅಥವಾ ತಮ್ಮ ಕ್ಷೇತ್ರವನ್ನು ಅವರು ಗಮನಿಸಬೇಕು, ಅದನ್ನು ನಿಮಗೆ ಯಾವ ಸಮಯದೊಳಗೆ ರಿಪೋರ್ಟ್ ಮಾಡಬೇಕು, ವರದಿ ಮಾಡಬೇಕು, ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಸರ್, ಜಮೀನುಗಳಲ್ಲಿ ನೀರಿನ ಪಾತಳಿ ಮೇಲಕ್ಕೆ ಏರ್ತಾ ಬಂದಂತೆ ನೀರಿನ ಮೇಲ್ಭಾಗಕ್ಕೆ ಬಂದು ನೀರು ಅದು ಬಾಷ್ಪೀಭವನ ಕ್ರಿಯೆಯಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಆ ಸಮಯದಲ್ಲಿ ನೀರು ತನ್ನ ಜೊತೆಗೆ ಲವಣಾಂಶಗಳನ್ನು ಮೇಲ್ಮೈಗೆ ತಂದು ಜಮೀನಲ್ಲಿ ಬಿಟ್ಟು ಹೋಗುತ್ತೆ. ಈ ಲವಣಾಂಶಗಳು ಮುಂದೆ ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಅಡೆತಡೆ ಅಂತ ನಾವು ಹೇಳ್ಬೋದು. ಇದನ್ನು ತಾವು ರೈತರು ಲವಣಾಂಶವನ್ನು ಗಮನಿಸಿದಾಗ ಮತ್ತು ಇದು ಕಂಡ ತಕ್ಷಣವೇ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ನಮ್ಮ ವಾಲ್ಮೀಗಾದರೂ ಕೊಟ್ಟರು ಪರವಾಗಿಲ್ಲ, ವಾಲ್ಮೀ ಧಾರವಾಡ ಸಂಸ್ಥೆಗಾಗಲಿ ಅಥವಾ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳಾಗಲಿ ತಾವೊಂದು ಅರ್ಜಿ ಸಲ್ಲಿಸಿ ನಮ್ಮ ಜಮೀನಿನಲ್ಲಿ ಈ ರೀತಿ ಲವಣಾಂಶ ಅಂದರೆ ಉಪ್ಪು ಏನು ಬಂದಿರ್ತತಿ ಜಮೀನಿನ ಮೇಲೆ ಅದನ್ನು ಸ್ವಲ್ಪ ತಾವು ಬಗೆಹರಿಸಿಕೊಡ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸ್ತೀವಿ. ಹಾಗೂ ನಮ್ಮ ವಾಲ್ಮೀ ಸಂಸ್ಥೆಯ ವತಿಯಿಂದ ಕೃಷಿ ವಿಜ್ಞಾನಿಗಳು ಇದ್ದಾರೆ ನಮ್ಮಲ್ಲಿ, ಹಾಗೂ ಯೋಜನೆಗಳನ್ನು ರೂಪಿಸಲಿಕ್ಕೆ ನೀರಾವರಿ ನಿಗಮದ ಅಧಿಕಾರಿಗಳು ಕಾಡಾ ಅಧಿಕಾರಿಗಳ ಜೊತೆಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಇದಕ್ಕೆ ಬೇಕಾಗುವಂಥ ವೆಚ್ಚಗಳ ಬಗ್ಗೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದರ ಪರಿಹಾರಕ್ಕೆ ಸವಳು ಜವಳು ನಿರ್ವಹಣೆ ಬಗ್ಗೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳ್ತೇನೆ ಸರ್. ಈಗ ಸವಳು ಜವಳು ಒಂದು ದೊಡ್ಡ ಸಮಸ್ಯೆ, ನಮ್ಮ ರೈತರಿಗೆ ಬಹಳ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ. ಇದನ್ನು ನಾವು ತಿಳ್ಕೊಳ್ಳಿಲ್ಲ ಅಥವಾ ಇದನ್ನು ನಾವು ಸರಿಯಾಗಿ ಇದ್ರ ಕಡೆ ಲಕ್ಷ್ಯ ಕೊಡಲಿಲ್ಲ, ಯಾವುದೇ ಒಂದು ರೂಪುರೇಷೆಯನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂತಂದ್ರೆ ಸುಧಾರಣೆ ಮಾಡುವಂತಹ ರೂಪುರೇಷೆಯನ್ನು ನಾವು ಅನುಷ್ಠಾನಕ್ಕೆ ತರಲಿಲ್ಲ ಅಂತಂದ್ರೆ ನಮ್ಮ ಹೊಲಗಳು ನಮಗೆ ಕೈ ಕೊಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ. ಅದಕ್ಕೆ ಈ ಒಂದು ಸವಳು ಜವಳಿನ ಸಮಸ್ಯೆಯಿಂದ ಆರ್ಥಿಕವಾಗಿ ಎಷ್ಟು ನಷ್ಟ ಆಗ್ತಂತಿದ್ರೆ ವೈಯಕ್ತಿಕವಾಗಿ ರೈತರಿಗಿರ್ಬೋದು ಅಥವಾ ನಮ್ಮ ಇಡೀ ಸಮಾಜಕ್ಕೆ ಕೃಷಿಕ ಸಮಾಜಕ್ಕೆ ಎಷ್ಟು ನಷ್ಟ ಆಗಬಹುದು ಅಂತಂತೀರಿ? ಸರ್, ಈ ಮೊದಲು ನಾ ಹೇಳಿದಂತೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮರುಗೂರು ಗ್ರಾಮದಲ್ಲಿ ಜನರು 2-3 ವರ್ಷದಿಂದ ಏನು ಇನ್ನೂ ಜಾಸ್ತಿ 4-5 ವರ್ಷದಿಂದ ಬೆಳೆಗಳನ್ನು ಬೆಳೆಯೋದು ಬಿಟ್ಟು ಗುಳೆ ಹೋಗಿದ್ರು ಸರ್, ಬೇರೆ ಬೇರೆ ಪ್ರದೇಶಗಳಲ್ಲಿ ದುಡಿಲಿಕ್ಕೆ ಹೋಗಿದ್ರು. ಆದ್ದರಿಂದ ಇಂಥ ಸಮಸ್ಯೆಗಳನ್ನು ಆರ್ಥಿಕವಾಗಿ ಹಿಂದುಳಿತಾರೆ ಅವರು, ಹಾಗೂ ಉದ್ಯೋಗ ಇಲ್ಲದೇ ಊರನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗುವಂಥ ಒಂದು ಪರಿಸ್ಥಿತಿ ರೈತರಿಗೆ ಬರಬಹುದು. ಆದ್ದರಿಂದ ಇವನ್ನೆಲ್ಲ ತಪ್ಪಿಸಬೇಕು ಅಂತಂದರೆ ರೈತರು ತಮ್ಮ ತಮ್ಮ ಜಮೀನುಗಳೆಲ್ಲ ಈಗಾಗಲೇ ಹೇಳಿದಂತೆ ಫಸ್ಟು ಓಪನ್ ಡ್ರೈನ್ ಮಾಡ್ಕೋಬೇಕು ಸರ್, ಓಪನ್ ಡ್ರೈನ್ ಬದುಗಳಲ್ಲಿ ಓಪನ್ ಡ್ರೈನ್ ಮಾಡಿಕೊಂಡು ತಾವು ಕೃಷಿಯನ್ನು ಮುಂದುವರಿಸಬೇಕು. ಜೊತೆ ಜೊತೆಗೆ ಭಾಳಷ್ಟು ಪ್ರಮಾಣದಲ್ಲಿ ಸವಳು ಜವಳು ಆಗಿದ್ದಲ್ಲಿ ಅದನ್ನು ಇಲಾಖೆಗೆ ತಿಳಿಸಿ, ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ, ಮುಖ್ಯವಾಗಿ ಕಾಡಾ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಅದನ್ನು ತಿಳಿಸಿ ಒಂದು ಅರ್ಜಿ ಸಲ್ಲಿಸಿ ಸಂಬಂಧಪಟ್ಟವರಿಗೆ ತಿಳಿಸಿದಲ್ಲಿ ನಾವು ಅದಕ್ಕೆ ಅಗತ್ಯವಾಗಿ ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿ. ಬಸವರಾಜ ಪೂಜಾರ್ ಅವರ ಯಾರಾದರೂ ತಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಸರ್, ನಾನು ವಾಲ್ಮೀ ಧಾರವಾಡ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ ಶೇರ್ ಮಾಡ್ಕೋತೀನಿ ನಾನು, 9901429605. ಈ ನಂಬರ್ಗೆ ತಾವು ಸಂಪರ್ಕನೂ ಮಾಡಬಹುದು. ಹಾಗೆ ವಾಲ್ಮೀ ಧಾರವಾಡ ಸಂಸ್ಥೆ ನಮ್ಮ ಹೈಕೋರ್ಟ್ ಬಾಜುಕು ನಮ್ಮ ಸಂಸ್ಥೆ ಇದೆ, ಸಂಸ್ಥೆಗೆ ಬಂದಲ್ಲಿ ನಾವು ಸಂಸ್ಥೆಯ ವತಿಯಿಂದ ಕೃಷಿ ವಿಜ್ಞಾನಿಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ತಮಗೆ ಏನು ಮಾರ್ಗದರ್ಶನ ಬೇಕಾಗಿದೆ ಅದನ್ನು ನಾವು ತಮಗೆ ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ. ಒಳ್ಳೆಯದು. ಈಗ ಏನು ಬಸವರಾಜ ಪೂಜಾರ್ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9901429605 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಸವಳು ಜವಳಿನ ಸಮಸ್ಯೆ ಇರ್ಬೋದು, ಯೋಜನೆಗಳ ಸಮಸ್ಯೆ ಇರ್ಬೋದು, ಅಥವಾ ತಮಗೆ ಏನಾದರೂ ಕೃಷಿ ಒಳಗೆ ಅಡಚಣೆ ಬಂತು ಅಂತಂದ್ರೆ ಅದಕ್ಕೆ ತಾವು ಅವರನ್ನು ಸಂಪರ್ಕ ಮಾಡ್ಬೋದು. ಒಳ್ಳೆಯದು ಬಸವರಾಜ ಪೂಜಾರ್ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸವಳು ಮತ್ತು ಜವಳಿನ ಸಮಸ್ಯೆಯಿಂದ ಪೂರ್ಣವಾಗಿ ಹೊರಬಂದಂತಹ ಅನೇಕ ಯಶೋಗಾಥೆಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ಯಶೋಗಾಥೆಗಳು ನಮ್ಮ ರೈತರಿಗೆ ಒಂದು ಮತ್ತೊಂದು ಭರವಸೆಯನ್ನು ಮೂಡಿಸಿರ್ತಾವ ಅಂಥೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಈ ಸಮಸ್ಯೆ ಇನ್ನೇನಪ್ಪ ಇದರಿಂದ ನಮ್ಮದು ಪೂರ್ತಿ ಎಲ್ಲ ಕೃಷಿ ನಿಂತು ಹೋಗ್ತದೆ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದು ಅದರೊಳಗೆ ನಿರಾಶೆಯನ್ನು ಅನುಭವಿಸ್ತಾ ಇದ್ದಂಥ ಎಲ್ಲ ರೈತರಿಗೆ ಇದೊಂದು ಆಶಾಕಿರಣವಾಗಿ ಹೊರಹೊಮ್ಮಬಹುದು ಅಂಥೇಳಿ ಆಶಾ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಯಾವುದಕ್ಕೆ ಆದರೂ ತಾವು ಹೇಳಿದಂಗೆ ಪರಿಹಾರ ಇದ್ದೇ ಅದೇ. ಸರಿಯಾದ ಮಾರ್ಗದೊಳಗೆ ಹೋದ್ರೆ ಆ ಪರಿಹಾರ ಸಿಕ್ಕೇ ಸಿಗ್ತದೆ. ಅದಕ್ಕೆ ವಾಲ್ಮೀಕಿ ಕೂಡ ಅದರೊಳಗೆ ಬಹಳ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದೆ. ಇಂಥ ಯಶೋಗಾಥೆಗಳು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ. ನಮ್ಮ ರೈತರು ತಾವು ಏನು ಹೇಳಿದ್ರಿ, ಸಲಹೆ ಸೂಚನೆ ಕೊಟ್ರಿ, ಒಂದು ಬಸಿಗಾಲುವೆಯನ್ನ ತಮ್ಮ ಹೊಲದ ಮಗ್ಲಿ ಯಾವತ್ತೂ ಮಾಡಿಕೊಳ್ಬೇಕು. ಅದೇನು ಬಹಳ ಕಷ್ಟದ ಕೆಲಸ ಅಲ್ಲ, ಒಂದು ತಾಸು ಎರಡು ತಾಸಿನೊಳಗೆ ಆಗುವಂತಹ ಒಂದು ಕೆಲಸ. ಈಗಂತೂ ಸಾಕಷ್ಟು ಮಷೀನ್ಗಳು ಬಂದಾವ. ಆ ಮಷೀನ್ಗಳ ಸಹಾಯದಿಂದ ನೀವು ಒಂದು ಬಸಿಗಾಲುವೆಯನ್ನು ಮಾಡಿಕೊಂಡ್ರೆ ನಿಮ್ದು ಅರ್ಧಕ್ಕರ್ಧ ಸಮಸ್ಯೆ ಎಲ್ಲ ಕಡಿಮೆ ಆಗಿಬಿಡ್ತದೆ ಅನ್ನುವಂಥ ಒಂದು ವಿಚಾರ ಏನದ, ಇದನ್ನು ನಮ್ಮ ರೈತರೆಲ್ಲರೂ ಪಾಲಿಸ್ತೀರಿ ಅಂಥೇಳಿ ಭಾವಿಸ್ತಾ ಇವತ್ತು ಏನು ಬಸವರಾಜ್ ಪೂಜಾರಿ ಅವರೇ ತಾವು ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸವಳು ಜವಳು ಯಶೋಗಾಥೆ ಕುರಿತು ವಾಲ್ಮೀಕಿ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿರುವ ಬಸವರಾಜ್ ಪೂಜಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಾಲ್ಮೀ ಒಲುಮೆ ನೆಲಜಲ ಗೆಲುಮೆ, ವಾಲ್ಮೀ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ದರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಸ್ನೇಹಿತರೆ, ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸವಳು ಜವಳು ಯಶೋಗಾಥೆ ಕುರಿತು ವಾಲ್ಮೀಕಿ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿರುವ ಬಸವರಾಜ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳೋಣ ಕೆಲವು ಜನಪದ ಗೀತೆಗಳನ್ನು. ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತಿನುಂಗುರದ ಮಣಿಯಾಗಿ